ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಕೆ ಚಂದ್ರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಇದಾವೆ ಕೇಳೋಣಂತೆ. ರೈತ ಬಾಂಧವರು ಕೇಳಿ, ಇದೀಗ ಕೃಷಿ ಅನುಭವ ಕುರಿತು ರೈತರಾದ ಕೆ ಚಂದ್ರಪ್ಪ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ನಾಗಲಾಪುರ ಗ್ರಾಮದ ಒಬ್ಬ ರೈತರು ಚಂದ್ರಪ್ಪ ಅಂತೇಳಿ ಇವರ ಹೆಸರು, ನಮ್ಮೊಟ್ಟಿಗೆ ಇವತ್ತಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಚಂದ್ರಪ್ಪರೇ. ಹೇಳ್ರಿ ಚಂದ್ರಪ್ಪರೇ, ನಿಮ್ಮ ಸ್ವಂತ ಊರು ನಾಗಲಾಪುರ? ನಮ್ದು ನಾಗಲಾಪುರ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ? ಎಲ್ಲ ಅಲ್ಲೇ. ಈಗ ಈ ಕೃಷಿಯ ನಂಟು ನಿಮಗೆ ಯಾವಾಗಲಿಂದ ಇತ್ತು? ಎಲ್ಲರು ನಾವೆಲ್ಲ ಫಸ್ಟ್ ಎಲ್ಲ ಸಣ್ಣರಿದ್ದಾಗೆಲ್ಲ ಊಟದೆಲ್ಲ ಬಾರಿ ಪಜಿತಲ್ರಿ, ನಾವು ಬೇರೆ ಮನೆ ಸಂಬಳದ ಬಿಡಿ. ಹೌದಾ? ಇವರೆಲ್ಲ ಇವೆಲ್ಲ ಮಾಡ ನೀರಾವರಿ ಪರವರಿ ಯಾರು? ಭೂಮಿ ಮೊದ್ಲು ಇತ್ತ ನಿಮ್ಗೆ? ಇತ್ತು, ಮಾಡೋರ್ ಇದ್ದಿಲ್ಲ ಅಲ್ರಿ. ಮೂವರ್ ಇದ್ರ ಇಬ್ಳ ಸಂಬಳ ಇದ್ವಿ. ಇನ್ನು ಇಬ್ಬರು ಮಕ್ಕಳು? ಮೂವರು. ನಿಮ್ ತಂದೆಯವ್ರ ಹೆಸರೇನ್ರಿ? ಸಿದ್ದಪ್ಪ. ಸಿದ್ದಪ್ಪ ಅಂತ. ಈ ಮೂವರು ಮಕ್ಕಳು ನಿಮ್ ತಂದೆಯವರಿಗೆ? ನೀವು ಓದು? ಇಲ್ಲ, ಓದಿಲ್ಲ. ನೀವು ಚಿಕ್ಕ ವಯಸ್ಸಿಂದನೇ ಕೃಷಿ ಮಾಡ್ಕೊಂತ ಇದ್ರ? ಇಲ್ಲ ಇಲ್ರಿ, ನಾವು ಅಲ್ಲ ಒಬ್ಬೊಬ್ರು ನನ್ನ ಮನೆಗೆ ಸಂಬಳ ಇದ್ವಿ. ನಾವು ಸಂಬಳ ಅಂದ್ರೆ ಜೀತಕ್ಕೆ ಹೋಗ್ತಾರಲ್ಲ, ಆತರ ಇದ್ವಿ. ಆಮೇಲೆ ಹಂಗ ಮೆಜಾರಿಟಿ ಬರ್ತಾ ವಾತಾವರಣ ಹಂಗ ಇದಾತ, ಅವಾಗ ಬಂದು ಒಬ್ಬ ಎಲ್ಲರ ಒಟ್ಟಿಗೆ ಸೇರಿ ಬೇಸಾಯ ಮಾಡ್ಕೊಂತ ಅಲ್ಲಿದ್ದ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ. ನಿಮ್ ತಂದೆಯವ್ರ ಕಾಲಕ್ಕೆ ಭೂಮಿ ಎಷ್ಟಿತ್ತು ಅವಾಗ? ಅಷ್ಟೇ, ಒಂದು 10-15 ಎಕರೆ ಇತ್ತು. 10-15 ಎಕರೆ ಇದ್ರು ಏನು ಉಳುಮೆ ಮಾಡಿಲ್ಲ? ಮಾಡದಿಲ್ಲ. ಯಾಕಂಗೆ? ಮಾಡಿದ್ದಿಲ್ಲ, ನಾವು ಸಣ್ಣದಿದ್ವಿ, ನಮ್ಮ ಅಪ್ಪ ತೀರ್ಕೊಂಡ್ ಬಿಟ್ಟಿದ್ರು. ಹೌದಾ? ಯಾವ ವಯಸ್ಸಿಗೆ ತೀರ್ಕೊಂಡಿದ್ದ ಅವಾಗ ಅವ್ರು? ನಾವು ಅದೇ ಒಂದು 5-6 ವರ್ಷ ಇದ್ದಂಗೆ ನಾನು. ಇನ್ನೊಂದು 9 ನಾವು ಸಣ್ಣತಿನ ಲಾಸ್ಟ್ ಅಂತ ಚಿಕ್ಕ ಮಕ್ಕಳಿದ್ದಾಗೆ ತೀರ್ಕೊಂಡ್ರು. ಹಂಗಾಗಿ ನಿಮ್ಮನ್ನ ಬೆಳೆಸೋದೆಲ್ಲ ಜವಾಬ್ದಾರಿ ನಿಮ್ಮ ತಾಯಿಯವ್ರಿಗೆ? ತಾಯಿಯವ್ರಿಗೆ. ಯಾವ ಕೆಂಪು ಜೋಳ ಬರ್ತೈತಲ್ರಿ, ಒಡ್ಡಿನ ಕುಣಿ ಕಡ್ದೆ ಅವಾಗ ಆ ಕೆಲಸ ಎಲ್ಲ ಮಾಡ್ತಾರೆ. ಕೆಲಸ ಎಲ್ಲ ಅವ್ರು ಮಾಡ್ತಿದ್ರು, ನಾವಿಲ್ರಿ. ಅವಾಗ ಹಂಗ ದಿನ ಆದ್ಮೇಲೆ ಇದಾಗ್ತಾ ಮತ್ತೆ ಕುರಿ ಕಾಯಕ್ ಸಂಬಳ ಇದ್ವಿ, ಓದಪ್ಪ ಅದಕ್ಕೆ ಕಲ್ತಲ್ರಿ. ಹೌದಾ? ಹೋದ ಕಾಲಕ್ಕೆ ಮನೆಗೆ ಊಟದ ಪಜಿತಿದ್ದಾಗ ಹಂಗಾಗಿ ಸಂಬಳ ಎಷ್ಟು ಕೊಡ್ತಿದ್ರು? ಸಂಬಳ ಅಂದ್ರೆ ತಿಂಗಳ ಸಂಬಳನ? ಇಲ್ರಿ ಇಲ್ರಿ, ವರ್ಷಗಟ್ಟಲೆ. ವರ್ಷಕ್ಕೆ ಒಂದು 2 ಕುರಿ ಕೊಡ್ತಿದ್ರು ಅಷ್ಟೇ. ಅಷ್ಟೇ ಬಟ್ಟೆ ಬಟ್ಟೆ ಬಟ್ಟೆ ಕೊಡ್ತಿದ್ರ ಅಷ್ಟೇ, ಊಟ ಬಟ್ಟೆ ರೀ. 2 ವರ್ಷಕ್ಕೆ 2 ಕುರಿ. ಆಮೇಲೆ ತಿರುಗ ವರ್ಷಕ್ಕೆ ಒಂದು ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ ಹೋದ್ರ ಒಂದು 10 ವರ್ಷ ಇದ್ದೆ ಅಲ್ಲಿ. ಸಿದ್ಧ ಅಲ್ಲೇ ಮತ್ತೆ ಬಂದ್ಬಿಟ್ಟಿ ನಾನು. ಹೌದಾ? ಬಂದ ಅಲ್ಲಿದ್ದ ವ್ಯವಸಾಯ ಮಾಡ್ಕೊಂತ ಬಂದ್ವಿ. ನೀವು ಈಗೆಲ್ಲ ಬೇರೆ ಕುರಿ ಕಾಯ್ಲಿಕ್ಕೆ ಹೋದ್ರಿ, ಎಲ್ಲ ವ್ಯವಸಾಯ ನಾನು ಮಾಡಲೇಬೇಕಂತ ನಿರ್ಧಾರ ಹೆಂಗೆ ಬಂತು ನಿಮಗೆ? ಹೆಂಗಂದ್ರೆ ಈಗೆಲ್ಲ ಮತ್ತೆ ಮನೆಗೆಲ್ಲ ಕುಟುಂಬ ಒಂದು ಕೈ ಆಗಿಬಿಟ್ಟಿವಿ, ಮತ್ತೆ ಮದುವೆ ಆಗಿಬಿಟ್ಟಿವಿ, ಒಬ್ರಿಗೊಬ್ರು ಬೇರೆ ಆದ್ವಿ. ಬೇರೆ ಆದ್ಮೇಲೆ ಮತ್ತೆ ಮಕ್ಕಳು ಒಬ್ರಿಗೊಬ್ರು ಸೀದೆ ಆತ. ಮತ್ತೆ ಹಂಗಾಗಿ ಬೇಸಾಯ ಮಾಡ್ಕೊಂತ ಕಂಟಿನ್ಯೂ ಮಾಡಿದ್ವಿ. ಒಂದು ವರ್ಷದ ವರ್ಷ ಮಾಡ್ಕೊಂತ ಮಾಡ್ಕೊಂತ ಬೇಸಾತ್ ರೀ. ಚೆನ್ನಾಗಿ ದುಡಿಬೇಕು, ಮಾಡ್ಬೇಕು. ಮತ್ತೆ ಜನಕ್ಕೆ ದುಡಿಬೇಕು ಅನ್ನೋದ ಬಂತು ಬಂತು ಬಂತು ಮಸ್ತ್ ತಿರುಗಿರ್ತಿತ್ತ. ಈ ವರ್ಷ ಕೈ ಕೊಟ್ಟದ್ರಿ ಅಂದ್ರೆ ನಿಮ್ಗೆ ಜೀತಕ್ಕಿದ್ದಾಗ ಅಲ್ಲಿಂದ ಬಂದ್ಮೇಲೆ ನಾವು ಏನಾದ್ರೂ ಗಟ್ಟಿ ಆಗ್ಬೇಕಂತ, ಮಾಡ್ಬೇಕಂತ, ಭೂಮಿ ಇದೆ ಎಲ್ಲ ಇದೆ, ಏನಾದ್ರೂ ಮಾಡಿ ಸಾಧಿಸ್ಬೇಕಂತ. ಯಾವಾಗೆಲ್ಲ ಏನ್ ಬೆಳಿತಿದ್ರಿ ನೀವು ಕೃಷಿ? ಅವಾಗೆಲ್ಲ ಜಾಸ್ತಿ ರೀ, ಜಾ ಫಸ್ಟ್ ಎಳ್ಳು, ಊಟದ ಜೋಳ ಬಿಟ್ರೆ ಏನು ಬೆಳಿತಿದ್ರಿ ಶೇಂಗಾ. ಈಗೆಲ್ಲ ಮೆಣಸಿನ್ಕಾಯಿ, ಎಲ್ದೋಟ ಅಂತ. ಈಗೆಲ್ಲ ರೈತರು ಇಲ್ಲಿ ನಮ್ಮೂರಿಗೆಲ್ಲ ಪಂಪ್ ಸೆಟ್ ಇಲ್ದಾರೆ ಯಾರಲ್ಲ ಐತಿ, ಎಲ್ಲ ರೈತ ನೀರು ಬೀಳ್ತದೆ ಎಲ್ಲ ಎಲ್ಲ ಕಡೆಗೆ ಬಿದ್ದ. ಅಂದ್ರೆ ಈಗ ನೀರಿನ ಮೂಲಗಳು ಏನಿದಾವೆ ನಿಮ್ಮ ಭಾಗದಲ್ಲಿ? ಕೆರೆಗಳಿದಾವ? ಅದ ಅದ ಇಲ್ಲಿ ಒಂದ್ ಐತಿ ರೀ. ಅಂದ್ರೆ ನೀರು ಪಾರಿ ಮತ್ತೆ ಮಳೆಗಾಲ ಈ ವರ್ಷ ಹೆಚ್ಚಿಗೆ ಆಗತ್ತಲ್ಲ, ಹೊಡಿತೇವೆ ವರ್ಷ ಈ ಸಲ ಚೆನ್ನಾಗಿ ಚೆನ್ನಾಗಿ ಬರುತ್ತೆ. ಈಗ ನೀವು ಏನೇನು ಬೆಳಿತಾ ಇದ್ದೀರಿ? ನಾವು ಮೆಣಸಿನ್ಕಾಯಿ ರೀ, ಮೆಣಸಿನ್ಕಾಯಿ, ಮೆಕ್ಕೆಜೋಳ, ಶೇಂಗಾ. ಇವ ಮೂರು ಜಾಸ್ತಿ. ಇವು ಮೂರು ಎಷ್ಟು ವರ್ಷಗಳಿಂದ ಇವನ್ನ ಬೆಳಿತಾನೆ ಬರ್ತಾ ಇದ್ರಿ? ಈಗ ಮೆಣಸಿನ್ಕಾಯಿ ಬಂದ್ರೆ ಈಗ ಒಂದು 7-8 ವರ್ಷಲ ಇದ್ರಿ ಅಷ್ಟೇ. ಇಲ್ಲಿ ಈ ಕಡೆಗೆ ಬಂದ್ರೆ ಸಪ್ಲೈ ಆಗಿರೋದು. ಫಸ್ಟಿಗೆಲ್ಲ ಮೆಕ್ಕೆಜೋಳ, ಮೆಕ್ಕೆಜೋಳ ಕೂಡ ಇದ್ದಿಲ್ಲರಿ, ನಾನು ಹೇಳ್ದಲ್ರಿ, ಎಳ್ಳು ಶೇಂಗಾ ಅವು ಬಿತ್ತಿದ್ರಿ. ಮೆಕ್ಕೆಜೋಳ ಈಗ ನಮ್ಮ ನೆಪ್ಗಲ್ತ ಒಂದು 15 ವರ್ಷ ಅದು. ಜೋಳ ಜಾಸ್ತಿ ಬೆಳಿತಿದ್ರ? ನಿಮಗೆ ಊಟಕ್ಕೆಲ್ಲ ಬೇಕಲ್ವಾ? ನಮಗೆ ಊಟಕ್ಕೆ ಜೋಳ ಬೆಳ್ಕೊಂತ ಬೆಳ್ಕೊಳ್ತಿದ್ರು. ಈಗ ನೀವು ಮೆಣಸಿನ್ಕಾಯಿ ಬೆಳಿಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯ್ತು? ಒಂದು 7 ವರ್ಷ ಆಗಿರ್ಬೋದು ರೀ. ಯಾವ ತಳಿ ಹೆಚ್ಚಾಗಿ ಬೆಳೆಯೋದು ನೀವು? ಅದ ಕಡ್ಡಿಗಾಯಿ ಡಬಲ್ ಡಿ ಏನು ಅಲ್ರಿ, ಇದನ್ನ ಈಗ 3 ವರ್ಷ ಹಾಕಿನ್ರಿ. ಹೌದಾ? ಅದು ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ಲ, ಅದೇನಾ ಬ್ಯಾಡಗಿನ ಮೆಣಸಿನ್ಕಾಯಿ ಅನ್ನೋದ. ಆಮೇಲೆ ಇದು ಈಗ ಫಸ್ಟಿಗೆ ಅಲ್ಲಿ ಸಂಡೂರ ಕಡೆಗೆ ಸಿದ್ದಾಪುರ ಅಂತಂದು ಬೀಜ ತರ್ತಿದ್ರು. ಗದಿಗೆ ಗದಿಗಿನವ್ರು ಬಂದು ಅಲ್ಲಿ ಮಾರ್ತಾರ, ಬೀಜ ಮಾರ್ತಾರೆ. ಬೀಜ ಕಾಯಿನ ತಂದು ಜಿನ್ ಮಾಡಿಸಿ ಬಿತ್ತೀವಿ. ಓ, ಕಾಯಿ ತಂದು ಜಿನ್ ಮಾಡಿಸಿ ಬೀಜ ತೆಗೆದು ಅವನ್ನ ಇಲ್ಲಿ ಸಪ್ರೇಟ್ ಆಗಿ ಸಸಿ ಮಾಡ್ಕೊಳ್ತೀರಾ ಅಥವಾ ನೇರವಾಗಿ? ನೇರವಾಗಿ ಹಂಗ ನಾವು ಹಿಂಗ್ ಸಾಲ್ ಹೊಡೆದು ಬೀಜ ನಾಕ್ ನಾಕ್ ನಾಕ್ ನಾಕ್ ಇಡ್ತೀವಿ. ಹೌದಾ? ಇದು ಬಿತ್ತೋ ಕ್ರಮಗಳು ಹೇಗೆ ಈ ಮೆಣಸಿನ್ಕಾಯಿನ? ಫಸ್ಟ್ ಎಲ್ಲ ಬೇಸ ಗೊಬ್ಬರ ಪೊಬ್ಬರ ಎಲ್ಲ ಅದ ಮಾಡ್ಕೊಳ್ಳ. ಯಾವ ಗೊಬ್ಬರ ಬಳಸ್ತೀರಿ ಹೆಚ್ಚಾಗಿ? ನಾವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ, ದನ ಗೊಬ್ಬರ. ಕುರಿ ಅದಾವ? ಕುರಿಗಳಿದೆ ನಿಮಗೆ? ಅದಾವ. ಎಷ್ಟಿದಾವ ಕುರಿಗಳು? 100 ಅದಾವ. ಓಹೋ, ಕುರಿ ಗೊಬ್ಬರನು ಉಪಯೋಗ ಬರುತ್ತೆ ನಿಮಗೆ, ಸಿಗುತ್ತೆ. ಮತ್ತೆ ದನಕರುಗಳು ದೊಡ್ಡ ದನ ಅದಾವ, 2 ಎತ್ತ ಅದಾವ, 4 ಎಮ್ಮೆ ಅದಾವ. ಅಂದ್ರೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಹೊರಗಡೆಯಿಂದ ತರೋ ಕೆಲಸ ಇಲ್ಲ? ಇಲ್ಲ ಇಲ್ಲ ಇಲ್ಲ. ನಿಮ್ಮ ಮನೆಯಲ್ಲಿ ಕುರಿ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲಿ ಲಭ್ಯ ಇದೆ? ಮತ್ತೆ ಮತ್ತೆ ಈಗ ಬಿತ್ತಕ್ಕಂತ ಗೊಬ್ಬರ ಹಾಕ್ಲೇಬೇಕು, ಹಾಕ್ಬೇಕು. ಅದು ಹಾಕ್ಲಿಲ್ಲ ಕೆಲಸ ಆಗೋದಿಲ್ಲ. ಹೆಂಗೆ ಈಗ ಗೊಬ್ಬರ ಹಾಕೋದು, ಹೇಗೆ ಮಾಡ್ತೀರಿ ನೀವು? ಹೊಲ ಎಲ್ಲ ಅದ ರಂಟೆ ಗಿಂಟು ಫಸ್ಟ್. ಇವು ನೋಡ್ರಿ, ಈಗೆಲ್ಲ ಮೆಣಸಿನ್ಕಾಯಿ ಕಾಪೆಲ್ಲ ತೆಗೆದ ಮೇಲೆ ಇದು ಕಟಾವ್ ಹಂಗ ಟೂಟ್ ಹೊಡಿಸ್ಬಿಡೋದು. ಇದು ಮತ್ತೆ ಹೊಡಿಸ್ತೀರಿ? ಹೊಡಿಸ್ಬಿಡೋದು. ಹೊಡಿಸಿ ಹೊಡಿಸಿ ಮತ್ತೆ ಇದೆಲ್ಲ ರೋಣಿ ಮೇಳಿಗೆ ಮೆಕ್ಕೆಜೋಳ ಹಾಕಕ್ ಸ್ಟಾರ್ಟ್ ಮಾಡ್ಕೊಂಡು. ಹಂಗೆ ಈಗ ಮೆಣಸಿನ್ಕಾಯಿ ಹಾಕಬೇಕು, ಮೆಣಸಿನ್ಕಾಯಿ ಬೆಳೆಯೋದ್ರಿಂದ ನಮಗೆ ಹೆಚ್ಚು ಲಾಭ ಬರ್ತದೆ ಅಂತಕ್ಕಂಥ ಭಾವನೆ ನಿಮ್ಗೆ ಯಾವಾಗ ಬಂತು? ಈಗ ಫಸ್ಟ್ ವರ್ಷ ಬೇಸಾಗಿತ್ತು ರೀ, ಲಾಭ ಏನ್ರಿ ಚೆನ್ನಾಗೈತಿ. ಹಾಕಿ ಮತ್ತೆ ಇದನ್ನ ಮಾಡ್ಬೇಕನ್ನೋದು ಒಂದು ಇದು ಅಷ್ಟ ಖರ್ಚು. ನೀವು ಎಲ್ಲಾದ್ರೂ ನೋಡಿದ್ರ ಈ ಮೆಣಸಿಗೆ ಹಾಕೋದು? ಇಲ್ಲಿ ನಮ್ಮ ಕಡೆ ಮೆಣಸಿನ್ಕಾಯಿನ ಇದ್ದಿಲ್ಲರಿ. ಇದ್ದಿಲ್ಲ. ಇವ್ರು ಆಂಧ್ರದವ್ರು ಬಂದು ಇಲ್ಲೇ ಹೊಲ ನಮ್ದೊಂದು 3 ಎಕರೆ ಇಟ್ಕಂದ್ರ ಅವ್ರು, ಒಂದ್ ಎಕರೆಗೆ ಎಷ್ಟು ಕೊಡ್ತೀವಿ ಅಂತ ಅವ್ರು ಬೆಳೆದ್ ನೋಡಿ ಹಂಗ ಈ ಕಡೆಗೆಲ್ಲ ಚಾಲ ಆಗತ್ತೆ. ಅಂದ್ರೆ ನೀವು ಭೂಮಿ ಲೀಸ್ ಕೊಟ್ಟಿದ್ರಿ? ಇಲ್ಲ, ತಗೊಂಡಿದ್ರು. ಸೊ ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಬೆಳೆದು ದುಡ್ಡು ಮಾಡೋದು ನೋಡಿದ್ರಿ? ನೋಡಿದ್ವಿ. ಹಂಗಾಗಿ ನಮ್ಮ ಕಡೆಗೆ ಕಂಟಿನ್ಯೂ ಜಾಸ್ತಿ ಅಂದ್ರೆ ಶೇಂಗಾ, ಮೆಕ್ಕೆಜೋಳ. ಇವ್ ಬಿಟ್ರೆ ಏನು ಮಾಡ್ತಿದ್ದಿಲ್ಲ. ಈಗ 3 ಎಕರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬೆಳಿತೀರಲ್ವಾ? ಈ ಬ್ಯಾಡಗಿ ಮೆಣಸಿನ್ಕಾಯಿ ಆರಂಭದಿಂದ ಹಿಡಿದು ಏನೇನು ನಿರ್ವಹಣೆ ಮಾಡ್ತೀರಿ ಮೊದಲಿಗೆ? ಈಗ ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿ ಎಲ್ಲ ಹದ ಮಾಡಿಕೊಂಡು ಬೀಜ ಬಿತ್ತೀರಿ ಎಲ್ಲ ಆಗ, ಆಮೇಲೆ ಏನೇನು ಮಾಡ್ತೀರಿ, ಯಾವ ಯಾವ ಮಾಡ್ತೀರಿ? ಒಂದು 20 ದಿನ ಆದ್ಮೇಲೆ ಹಂಗ ಯಾರು ಔಷಧ ಅದು ಹೊಡೆಯದೆ. ಆಮೇಲೆ ಅವ್ರು ಫ್ಲಾಟಿಗೆ ಬಂದು ಹೋಗ್ತಿರ್ತಾರೆ. ಯಾರು ಬರ್ತಿರ್ತಾರೆ? ಅವರು ಔಷಧ ನಿಮ್ದು ಅಂಗಡಿ ಇರ್ತೈತೆ ಅವ್ರು, ನೀವು ವಾರಕ್ಕೊಂದು ಸರ್ತಿ ಬರ್ತಿರ್ತಾರ. ಓಹೋ, ಇಂಥ ದೊಡ್ಡ ಅಂತ ಹೇಳಿದ್ರೆ ಅವ್ರು ಹೇಳಿದ್ದನ್ನು ಔಷಧಿ ಅವ್ರು ತಂದು ಹೊಡೆದ್ವಿ. ಅದ್ರಲ್ಲಿ ಏನು ನಿಮಗೆ ಮೋಸ ಆಗಲ್ವಲ್ಲ? ಏನೋ ಸುಮಾರು ಎಣ್ಣೆ ಕೊಡೋದು ಆ ಥರದ್ದು ಏನಾಗಿಲ್ಲ ಇಲ್ರಿ. ಈ ಕೆಲವು ಅಂಗಡಿ ಈಗ ನಾವು ಹೆಂಗಂದ್ರೆ ದುಡ್ಡಿದ್ರೆ ಒಳ್ಳೆ ಮಾಲ್ ಸಿಗುತ್ತೆ, ಅರ್ಜೆಂಟ್ ಸಿಗಲಿಲ್ಲ ನಿಮ್ಮ ಅಂಗಡಿಗೆ ಖಾತೆ ಉದ್ರಿ ಮಾಡಿರ್ತೀವಿ. ಓ ಹಂಗೆ. ಈಗ ಹಂಗಂದ್ರೆ ಬೇರೆ ಔಷಧಿ ಎಲ್ಲ ಕ್ವಾಲಿಟಿ ಇರ್ತಾವ, ಅವ ಬೇರೆ ಇರ್ತಾವ, ಇವು ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಅದ್ರ ತಂದು ಹೊಡೆ ಮತ್ತೆ ಇವನ್ನ ಹೊಡಿತಿರ್ತೀವಿ. ಈ 3 ಎಕರೆ ಮೆಣಸಿನ್ಕಾಯಿ ಬೆಳೆಯೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂದಾಜು? ಅಷ್ಟೇ ಹೇಳಿದ್ರೆ ಅಲ್ಲಿ 1.5 ಲಕ್ಷ ಅಂತ ಖರ್ಚು ಬರುತ್ತೆ. ಒಂದು 3 ಎಕರೆ ಬರ್ತದೆ. 3 ಎಕರೆಗೆ ಅಂದರೆ ಸುಮಾರು ಒಂದು 75-80 ಸಾವಿರ ರೂಪಾಯಿ 1 ಎಕರೆ ಖರ್ಚು ಬರ್ತದೆ. ಬರ್ತದೆ. ಇದು ಎಷ್ಟು ದಿನದ ಕ್ರಾಪು? ಯಾವಾಗಲಿಂದ ನಿಮಗೆ ಮಾಲ್ ಕೈಗೆ ಬರ್ಲಿಕ್ಕೆ ಶುರು ಆಗ್ತದೆ? ಫಸ್ಟಿಗೆ ಇದು ರೋಣಿ ಮಳೆ ಬರ್ತದಲ್ರಿ, ರೋಣಿ ಮಳೆಗೆ ಇಟ್ಟಿರ್ತೀವಿ 4 ತಿಂಗಳಂತ ಬೇಕ್ರಿ. ಮತ್ತೀಗ ಇದು ಬಿತ್ತದ್ ಬರ್ತಲ್ರಿ, ಆಗ ಕಟಾವ್ ಆಕತ್ ನೋಡ್ರಿ. ಇನ್ನೊಂದು 3 ತಿಂಗಳಂತ ಇರ್ತದೆ ಹಿಂಗಾರು ಬಿತ್ತನೆಗಿಂತ ಇದು ಕಟಾವ್ ಆಗ್ಬಿಡ್ತದೆ. ಆಕತ್ರಿ, ಇನ್ನೊಂದು 3 ತಿಂಗಳು ಇರ್ತದೆ. ಇನ್ನೊಂದು 3 ತಿಂಗಳು ನಿಮ್ಗೆ ಕಂಟಿನ್ಯೂ ಬರ್ತೇನೆ. ಬರ್ತೇವೆ. ಒಟ್ಟೊಂದು 6-7 ತಿಂಗಳು ನಿಮ್ಗೆ ಇದು ಇರ್ತದೆ, ಕ್ರಾಪ್ ಇರ್ತದೆ. ಅದು ಮಾಡ್ದಂಗೆ ರೀ, ಮಾಡ್ದಂಗೆ ನಾವು ಅದಾಗ ಈಗ ನೋಡಿ ನೀರು ಕಟ್ಟಿವಿ, ಈಗ ಅದು ಗೊಬ್ಬರ ಔಷಧ ಹೊಡೆದ್ರೆ ಮಾತ್ರ ಆಕತ್ ಕೆಲಸ, ಅದಾಗ ಮತ್ತೆ ಮಾಡಿದ್ರೆ ಇಲ್ಲ. ಒಟ್ಟು 1 ವರ್ಷದೊಳಗೆ ಇದು ಕೆಡಿಸ್ಬಿಡ್ತೀರಿ? ಕೆಡಿಸ್ತೀವಿ. ಕೆಡಿಸಿ ಮತ್ತೆ ಇದು ಬೇರೆ ಬೇರೆ ಬೆಳೆಯನ್ನ ಬೆಳಿತೀರಿ? ಈಗ ಒಂದೇ ಬೆಳೆ ಬೆಳಿತಾ ಇರ್ತೀರಾ ಅಥವಾ ಮತ್ತಿಂದ ಕೆಡಿಸಿ ಬೇರೆ ಬೆಳೆ? ತೆಗ್ದು ಈಗ ನೋಡಿ ಮೆಕ್ಕೆಜೋಳ ಹಾಕ್ತೀರಿ ಈಗ, ಈ ಕಾಪಿ ಗಿಡದಲ್ಲಿ ಮೆಣಸಿನ್ಕಾಯಿ ಮತ್ತೆ ಒಟ್ಟು ಬೆಳೆ ಪರಿವರ್ತನೆ ಮಾಡ್ತೀವಿ. ಹಾಂ, ಬೇರೆ ಚೇಂಜ್ ಮಾಡ್ತೀರಿ. ಯಾಕೆ ಹಂಗೆ? ಇದನ್ನ ಹಾಕಿರ ನೆಲ ಇದು ನೀರು ಅರ್ಧ ಅರ್ಧ ಅರ್ಧ ಅರ್ಧ ಸಪ್ಪೆ ಬಂದಿರ್ತಲ್ಲ, ಹಂಗಾಗಿ ಒಟ್ಟು ಮಣ್ಣಿನ ಪೋಷಕಾಂಶ ಕಾಪಾಡೋದಕ್ಕೆ ಬೆಳೆ ಪರಿವರ್ತನೆ ಆಗುತ್ತೆ, ಬೇರೆ ಬೇಕಿಟ್ರೆ ಚೆನ್ನಾಗಿ ಬರುತ್ತೆ. ಈಗ ಈ ಮೆಣಸಿನ್ಕಾಯಿ ನೀವು ಮಾರುಕಟ್ಟೆ ಎಲ್ಲಿ ಬ್ಯಾಡಿಗೆ ಬ್ಯಾಡಿಗೆ ಹೋಗ್ತೀರಿ? ಬ್ಯಾಡಿಗೆಯಲ್ಲಿ ಖರೀದಿ ಪ್ರಕ್ರಿಯೆ ಹೇಗೆ ನಡೀತೈತೆ? ಅಷ್ಟೇ, ಅವ್ರು ಬರ್ದಂಗೆ ರೀ, ಈಗ ಎಷ್ಟು ಬರೀ ನೀವು ಅವ್ರು ಬರ್ಕೊಂಡು ಹೋಗಿರ್ತಾರೆ, ಬರ್ಕೊಂಡು ಹೋಗಿ ಟೆಂಡರ್ ಫಾರಂ ಬಂದ್ಮೇಲೆ ನಿಂದು ಇಷ್ಟ ಆತ್ ನೋಡಪ್ಪ ಅಂತ ಚಂದ್ರಪ್ಪ ಅಂತಾರೆ. ಈಗ ರೇಟ್ನಿಂದ ಒಬ್ರದ್ದು 15,000 ಆಗಿರ್ತಾವ, ಒಬ್ರು 20,000 ಆಗಿರ್ತೈತೆ. 1,000 ಲಿದ್ದ ಆಗ್ಯಾವ ರೀ ಮೊನ್ನೆ ವಾರ. ಹೌದಾ? 1,000 ಲಿದ್ದ. ಯಾಕೆ ಹಂಗಾಯ್ತು? ಕ್ವಾಲಿಟಿ ಸರಿ ಬರಲಿಲ್ವಾ? ಒಂದೊಂದು ಕ್ವಾಲಿಟಿ ಸರಿಗಿಲ್ಲ ರೀ, ಬರೋದ ಮೇಲೆ ಒಬ್ಬೊಬ್ರು ನೀರು ಹೆಚ್ಚಿಗೆ ಹಾಕಿರ್ತಾರೆ, ಮಾಲು ಮಿಸ್ಟೇಕ್ ಇರ್ತೈತೆ. ಓಹೋ, ಸೊ ಅದನ್ನು ನೀವು ತುಂಬ ಹದವಾಗಿ ನೋಡ್ಕೊಂಡು ಹೋಗ್ಬೇಕು, ಹದವಾಗಿ ಇದು ಮಾಡ್ಕೊಂಡು ಹೋದ್ರೆ ಮಾತ್ರ ಇರ್ತೈತೆ ರೀ. ಈಗ ನೀವು ಬಿಡಿಸ್ತಾ ಹೋಗ್ತೀರಿ, ಬಿಡಿಸ್ತೀರಿ, ಒಣಗಿಸ್ತೀರಿ, ಎಲ್ಲ ಆಗುತ್ತೆ. ಮಾರುಕಟ್ಟೆಗೆ ಎಷ್ಟು ದಿನದಲ್ಲಿ ಒಯ್ಯಬೇಕಂತ? ಒಂದು 6-7 ದಿನ ಬೇಕು ರೀ. ಇದನ್ನ ಈಗ ತಗೊಂಡು ಹೋಗಿ ಕಂದಾಗ ಹಾಕಿವಿ ರೀ ನಾವು, ಹೊರದು ಎಲ್ಲ ಅಡಿ ಕಂದಾಗ ಹಾಕಿವಿ. ಅದನ್ನೊಂದು 2-3 ದಿನ ಬಿಟ್ಟು ಮತ್ತೆ ಎಲ್ಲ ಬಿಳೆದು ಬೇರೆ ಕೆಂಪದು ಬೇರೆ, ಅದು 4 ಐಟಮ್ ಮಾಡಕ್. 4 ವಿಭಾಗ ಆಗುತ್ತೆ ಅದು. ಈ ಬಿಳೆದ ಅಂದ್ರೆ ಅದು ವೇಸ್ಟ್ ಅಂತನಾ, ಕೆಟ್ಟ ಹೋಗಿದೆ ಅಂತನಾ? ಇಲ್ಲ, ಅದನ್ನ ತಾಂತರ ಕಡಿಮೆ ರೀ. ಕಡಿಮೆ ರೇಟ್ ಹೋಗುತ್ತೆ. ಹೆಂಗ್ ಹೋಗ್ತದ ಅದ? 1,000-2,000 ಕ್ವಿಂಟಲ್ಗೆ. ಈಗ ನೀವು ಮೆಣಸಿನ್ಕಾಯಿನ ಹರಿದು ಕಣದಲ್ಲಿ ಹಾಕಿ ಮತ್ತೆ 4 ಭಾಗ ಮಾಡ್ತೀರ? 4 ಭಾಗ. 4 ಭಾಗ ಅಂದ್ರೆ ಹೆಂಗ ಇರ್ತದ ಅದು? 4 ಭಾಗ ಅಂದ್ರೆ ಪೂರ್ತಿ ಬೆಳ್ಳಗಿರ್ತದ. ಒಂದು ಅದಕ್ಕಿನ್ನ ಒಂದ್ ಸ್ವಲ್ಪ ಕೆಟ್ಟರದ ಬಿಳಿಚಿ, ಇನ್ನೊಂದ್ ಸ್ವಲ್ಪ ಕಲ್ ಕಲ್ ಕೆಂಪ್ ಇರ್ತದೆ, ಅದು ಒಂದು. ಎರಡು ಆಮೇಲೆ ಹಣ್ಣುಗಾಯಿ ಅಂತ ತೆಗಿತಿರ್ತೀವಿ, ಅದು ಕಲರ್ ಇದು ದಿಂಡು ಬರದಿಲ್ರಿ, ಅದು ಹಣ್ಣುಗಾಯಿ ತೆಗದ ಮೇಲೆ ಅದು ಸಾಫ್ ಆಗಿಬಿಡ್ತದೆ ಒಣಗಿದ ಮೇಲೆ. ಫಸ್ಟ್ನೇ ಕ್ವಾಲಿಟಿ ಅಂದ್ರೆ ಅದು ಒಳ್ಳೆ ಡಬ್ಬಿ ಇರ್ತತ್ರಿ, ಡಬ್ಬಿ ತರ ಇರ್ತದೆ, ಡಬ್ಬಿ ತರ ಇರ್ತದೆ, ಅದು ಒಳ್ಳೆ ಮಾಲ್ ಅಂದ್ರೆ. ಅದು ಆ ಮಾಲ್ ಒಳ್ಳೆ ಮಾಲ್ ಅಂದ್ರೆ ಯಾವ ರೇಟಿಗೆ ಹೋಗ್ತದೆ ಅಂದಾಜು? ಈಗ 20-25 ಸಾವಿರ, 30,000, 40,000 ತಕ್ಕ ನಿಂತ್ರಿ. ಈಗ 20,000 ಆಗೈತೆ ಅಂತ ನೋಡಿ ಮೊನ್ನೆ ವಾರ. ಅಂದ್ರೆ ನೀವು ಹೋಗಿದ್ರ? ಈಗ ಇಲ್ಲ, ನನ್ನ ಮಗ ಹೋಗಿದ್ರಿ. ಹೋಗಿದ್ರ? ನಾವು ಅಂದ್ರೆ ಅವ್ ಕಳಿಸಿದ್ದೆ, ಆರಿಸಿದ್ದಿಲ್ರಿ ಎಲ್ಲಾರ್ನೆಲ್ಲ ಆರ್ಸಕ್ಕ. ಈಗ ಅದನ್ನ ಒಂದೊಂದ ಇಲ್ಲೇ ಒಂದೊಂದ್ ಇರ್ತತ್ತ, ಅದನ್ನ ಆರ್ಸೋದ ಬೇಡ ಅಂದ್ ಒಮ್ಮಕ್ಕ ಒಳಗ್ಬಿಟ್ಟು ಹಂಗೆ ಮಿಕ್ಸ್ ಮಾಡ್ಬಿಡ್ಬಿಟ್ಟು. ಇಲ್ರಿ, ಆರ್ಸ್ಲಿಲ್ಲ, ಆರ್ಸ್ಲಿಲ್ಲ, ಎಲ್ಲ ಆರಿಸ್ಬಿಟ್ವಿ. ಒಂದ ಲಾಟಿ ಮಾಡಿ ಕಳಿಸಿದ್ವಿ, ಪೂರ್ತಿ ಬೆಳೆಯೋದು ಮಾತ್ರ ಆರಿಸಿದ್ವಿ. ಅದು 1,000 ಆಗಿರ್ತದೆ. ಇದು 2,500 ಆಗಿದೆ. ಇದು 2,500 ಆಯ್ತು. ಲಾಸ್ಟ್ ಮಾಲ್. ಲಾಸ್ಟ್ ಇನ್ನು ಲಾಸ್ಟ್ ಮೊನ್ನೆ ಗುಂಪಿನ ಮಾಡಿ ಹಂಗ ಒಂದ ಲಾಟಿ ಹೊಡೆದಿದ್ವಿ. ಹೌದಾ? ಅದೇ 2,500 ಆಗಿತ್ತು. ಈಗೇನ ಈಗ ಚೆನ್ನಾಗೈತೆ ಕಂದಾಗ, ಆರಿಸಿಲ್ಲ ಇನ್ನು, ಆರಿಸಿಲ್ಲ. ಮುಂದೆ ಚೆನ್ನಾಗಿ ಬರ್ತದೆ ಅನ್ಸುತ್ತೆ ಈಗ ನಿಮಗೆ? ಮಾಡ್ಬೇಕ್ರಿ, ಮಾಡಿದ್ರೆ ಬರ್ತದೆ ಅಂತೀವಿ. ಪರವಾಗಿಲ್ಲ. ಅಂದ್ರೆ ನೀವೀಗ ಈ ಕೃಷಿ ಮಾಡೋದಕ್ಕೆ ಸರ್ಕಾರದಿಂದ ಯಾವ ಯೋಜನೆ ಲಾಭ ತಗೊಳ್ತಾ ಇದ್ದೀರಿ? ನಮ್ಗೆ ಯಾವ್ದು ಬಂದಿಲ್ರಿ. ನೀವು ಯಾವ್ದಕ್ಕೂ ಅಪ್ಲೈ ಮಾಡಿಲ್ವಾ? ಇಲ್ಲ ಅಲ್ರಿ, ನಾವು ಪಾಣಿ ಬೇಕು. ಪಾಣಿ ಬೇಕು. ನಿಮ್ಮ ತಾಯಿಯರಿಲ್ವಾ ಈಗ? ಅದಾರ. ಮತ್ತೆ ಅವ್ರ ಹೆಸರಲ್ಲಿ ಅಪ್ಲೈ ಮಾಡ್ಬೋದಲ್ಲ? ಅವ್ರು ನಮ್ಮ ತಾಯಿರಂದ್ರೆ ನಮ್ಮ ಅಣ್ಣನ ತಗದಾರೆ. ಅವರು ಅವ್ರಿಗೆ ಎಲ್ಲ ಮಾಡ್ಕೊಂತಿರ್ತಾರ, ನಾ ಕೇಳಿಲ್ರಿ. ಓ ಹಂಗಿದೆ. ಈಗ ನೀವು ಬೇರೆ ಆದ್ಮೇಲೆ ನಿಮ್ಮ ಪಾಲಿಗೆ ಭೂಮಿ ಕೊಟ್ಟಿದ್ದಾರೆ, ಕೊಟ್ಟಾರೆ, ಮತ್ತೆ ಪಾಣಿ ಎಲ್ಲ ಬೇರೆ ಮಾಡ್ಕೊಳಕ್ ಪ್ರಯತ್ನ ಮಾಡಿಲ್ವಾ ನೀವು? ಮಾಡಿರ್ಗೋಯ್ತು, ಹೋದಲ್ರಿ ಇಲ್ಲಿ. ಎಲ್ಲ ಮಾಡ್ಕೊಂಡು ಎಲ್ಲ ಎಷ್ಟೆಷ್ಟು ಅಂತಂದು ಅಳತೆ ಮಾಡಿ ಎಲ್ಲ ಚೆಕ್ ಮಾಡಿಬಿಡಿ. ಈಗ ಮೆಣಸಿನ್ಕಾಯಿಂದ ನಿಮ್ಗೆ ಎಷ್ಟು ಲಾಭ ಬರ್ಬೋದು ಅಂತೀರಿ? ಈ ವರ್ಷ ಲಾಭ ನಿಗದಿ ಮಾಡೋಕ್ಕಾಗದಲ್ರಿ, ಲಾಭ ಇಲ್ಲ. ಅದು ಮಾಡಿದ್ದ ಅದಕ್ಕೆ ಆಗಿಬಿಟ್ರೆ ಸಾಕಾಗಿಬಿಡುತ್ತೆ. ಯಾಕೆ ಏನಾಯ್ತು, ಮಾಲ್ ಕೆಟ್ಟೋಯ್ತಂತ? ಮಳೆಗಾಲ ಹೆಚ್ಚಿಗೆ ಕೆಟ್ಟೋಗಿತ್ತು, ಮಳೆ ಜಾಸ್ತಿ ಮಳೆಗಾಲ ಹೆಚ್ಚಿಗೆ ಕೆಟ್ಟೋಗಿತ್ತು. ಈ ವರ್ಷ ಏನು ಲಾಭ ಕಾಣ್ತೀವಿ ಅಂಬದು ಅಸಾಧ್ಯ. ಮಾಡಿ ಶೇಂಗದಾಗ ಕಂಡಲ್ಲ, ಮೆಕ್ಕೆಜೋಳ ನೋಡ್ರಿ, ಹಿಂದಿಗರ್ಸ 2,200-300 ಇತ್ತು, ಈ ವರ್ಷ ಬರ್ತತಂತಂದು ಇಟ್ಕೊಂಡಿವ. ಅಲ್ಲಿ ಮೊನ್ನೆ ಒಟ್ಟು ಜಂಪ್ ಆಗಿತ್ತು, ನಿನ್ನಿಲ್ಲಿದ್ದು ಅಲ್ಲಿ ಕಡಿಮೆ ಆಗೈತೆ. ಅಲ್ಲಿ 1,200-1,300 ಆಗತ್ತೆ ಅಂತ ಪಡಿಸಿಲ್ಲಾನೆ. ಚೆನ್ನಾಗಿ ಬಂತು ಅಂದ್ರೆ ಎಷ್ಟು ಲಾಭ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಎಕರೆಯಲ್ಲಿ ಈ ಮೆಣಸಿನಕಾಯಿ ಬೆಳೆಯಲ್ಲಿ? ಅಷ್ಟೇ ರೀ, 1.5 ಲಕ್ಷ 2 ಲಕ್ಷ ತೆಗೆದು ಮಸ್ತ್ ರೇಟ್ ಬಂದ್ರೆ. ರೇಟ್ ಬಂದ್ರೆ ಇಲ್ಲಾಂದ್ರೆ ಅವಕ್ಕೆಲ್ಲ ಮಾಡಿದ್ಕು ಈ ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ಬೇಕ್ರಿ. ಬೇಸಾಯ ಫಸ್ಟ್ ಈ ಟ್ರ್ಯಾಕ್ಟರ್ ಹೊಡೆದದ್ದು, ಕುಂಟೆ ಅಡಿಗಿದ್ದು, ನಾವು ಮಾಡಿದ್ದು, ಅದೆಲ್ಲ ಲೆಕ್ಕ ಹಾಕಿಲ್ಲ ನಾನು ಹೇಳದೆ. ನಿಮ್ಮ ಶ್ರಮನು ಲೆಕ್ಕ ಹಾಕ್ಬೇಕಲ್ಲ. ಈಗ ನೀವು ಕೂಲಿ ಕೆಲಸ ಮಾಡ್ತೀರಿ, ನೀವು ಈಗ ಬೇರೆ ಹೊಲದಲ್ಲಿ ಕೆಲಸ ಮಾಡಿದ್ರೆ ಕೂಲಿ ತರ್ತೀರಲ್ವಾ, ಹಾಗೆ ಅದನ್ನೆಲ್ಲ ಲೆಕ್ಕ ಹಾಕ್ಬೇಕಲ್ವಾ, ಹಾಕ್ತೀರಾ? ಅದೆಲ್ಲ ಲೆಕ್ಕ ಹಾಕಿಲ್ಲ ರೀ. ಹಂಗಾಗಿ ನಮ್ದು ನಾವು ಮನೆಯವ್ರ ಮಾಡ್ಕೊಂಡು ಆಳು ಇವತ್ತಿನ ಕಾಲದಾಗ ಈಗ 200 ರೂಪಾಯಿ ಒಬ್ಬರಿಗೆ ಹೆಣ್ಮಕ್ಳಿಗೆ ಮೆಣಸಿಕಾಯಿ ಬಿಡಿಸಾರಿಗೆ. ಅವ್ರಿಗೆ ಈಗ ಯಾಕೆ ಕೂಲಿ ಮಾಡೋರಿಗೆ ಆದ್ರೂ ಕೂಡ ಯಾವ್ದು ಕಡಿಮೆ ಇಲ್ಲರಿ. ಒಂದು ಎಣ್ಣೆ ತಗೊಂಡ್ರೆ ಹೋಗಿ 120 ರೂಪಾಯಿ ಕೆಜಿ, 110 ರೂಪಾಯಿ ಹೇಳ್ತಿರ್ತಾರೆ. ಕೂಲಿಯರ್ ಎಲ್ಲಿ ಬರ್ತಾರೆ? ಅವ್ರ ಜೀವನನು ಕಷ್ಟ ಇದೆ, ಕಷ್ಟ ಐತೆ. ಹೆಚ್ಚು ಕೂಲಿ ಕೊಟ್ಟರೆ ಅವ್ರಿಗೆ ಅವ್ರಿಗೆ ಅನುಕೂಲ ಆಗತ್ತೆ. ಈಗ ನಿಮ್ಮ ಭಾಗದಲ್ಲೆಲ್ಲ ಕೂಲಿ ಎಷ್ಟು ಕೊಡ್ತೀರಿ? 200 ರೂಪಾಯಿ ಕೊಡ್ತೀರಿ ಒಬ್ರಿಗೆ, ಹೆಣ್ಣಾಳು ಗಂಡಾಳು ಅಂತ ಬೇರೆ ಬೇರೆ ಇದು ಮಾಡಿದ್ರೆ? ಇಲ್ಲ ಇಲ್ಲರಿ, ಎಲ್ಲರಿಗೆ ಏಕ ಒಂದು ಐತಿ. ಈಗ ಹೆಣ್ಮಕ್ಳನ್ನು ಕಡಿಮೆ ಮಾಡ್ತಾರೆ ಏನ್ರಿ ಅವ್ರು, ಗಂಡು ಮಕ್ಳಿಗೆ ಹೆಚ್ಚಿನ ಮಾಡ್ತಾರೆ. ಅವ್ರು ಯಾರು ಗಂಡು ಮಕ್ಳು ಬಂದ್ರೆ ಯಾರು ಬಂದು ಮಾತಾಡ್ಕೊಂತ ಹೋಗ್ಬಿಟ್ರೆ ಅಲ್ಲೇ ಕುಂತು ಬಿಡ್ತಾರೆ. ಹಂಗಾಗಿ ಹೆಚ್ಚಿನ ಜಾಸ್ತಿ ಹೆಣ್ಮಕ್ಳ ಬದುಕಿ ಕರ್ಕೊಂಡು, ಗಂಡು ಮಕ್ಳು ಕಡಿಮೆ. ಎಲ್ಲ ರೈತರು ಇದನ್ನ ಅರ್ಥ ಮಾಡ್ಕೊಂಡಾರ ಏನ್ರಿ? ಒಬ್ಬರದ್ದು ಹೆಂಗೆ ಹೇಳ, ನನ್ನ ಸಾರ್ಥಕ್ಕೆ ನಾನು ಹೇಳ್ತೇನೆ. ಒಟ್ಟು ಹೆಣ್ಣಾಳು ಗಂಡಾಳು ಅಂತ ಭೇದ ಭಾವ ನೀವು? ಕೆಲವಕ್ಕೆ ನಮ್ಮೂರಾಗ ಕೂಲಿನ ಒಬ್ಬೊಬ್ರು 100 ರೂಪಾಯಿ ಕೊಡ್ತಾರ, 150 ಕೊಡ್ತಾರ. ನಮ್ಮ ಬದುಕಿಗೆ ಬಂದಾರಂದ್ರೆ ನಾವು ಕರೆಕ್ಟ್ ಮುಂಜಾನೆ 8 ಗಂಟೆಗೆ ಬಂದಂದ್ರೆ ನಾನು ಹೊಲ್ದಾಗಿದ್ರೆ ಅಂದ್ರೆ ಒತ್ತು ಮುಳುಗ ತಕ್ಕನ ಇರ್ತಾರೆ ನಾನಿದ್ರೆ. ಹಂಗಾಗಿ ಕೂಲಿ ನಾನು ಯಾರನ್ನು ಕೇಳಕ್ ಹೋಗೋದಿಲ್ಲ, ಒಂದು ಅಂದಾಜಿನ ಮೇಲೆ ಕೊಟ್ಬಿಡು. ಕೆಲವು ಜನ ನಮ್ಮನ್ನೇ ಕೇಳ್ತಿರ್ತಾರೆ ಎಷ್ಟು ಕೊಟ್ಟಿಯಪ್ಪ ಅಂತ. ಈಗ ಚಂದ್ರಪ್ಪ, ಈಗ ನಿಮ್ಮ ಈ ಕೃಷಿಯಿಂದ ಜೀವನ ಚೆನ್ನಾಗಿ ನಡೀತಾ ಇದೆ, ಸುಖವಾಗಿದ್ದೀವಿ ಅಂತ ಅನಿಸಿದೆಯಾ ನಿಮಗೆ? ಅಲ್ಲಿ ಚೆನ್ನಾಗೈತ್ರಿ, ಸುಖವಾಗಿ ಈಗ ಸದ್ಯಕ್ಕೇನು ಚೆನ್ನಾಗೈತ್ರಿ, ನಮ್ಗೆ ಅನ್ಕ ಬಟ್ಟಿಗೆ ನಮ್ಮ ಊಟಕ್ಕೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ರಿ ಮನೆಯಲ್ಲಿ ನೀವೀಗ? ನಾವು ಕುಟುಂಬ ಅಂದ್ರೆ ನಮ್ಮವ್ರು 3 ಗಂಡು ಮಕ್ಕಳು ರೀ, ನಾವು ಬೇರೆ ಗಂಡಿ ಅಂತಿ, ಅವರೊಂದು 3 ಹೆಣ್ಮಕ್ಳು. ಮಕ್ಕಳನ್ನೆಲ್ಲ ಓದಿಸಿದಾರ ಚೆನ್ನಾಗಿ ಓದಿದಾರ, ಏನಾರು ಕೆಲಸ ಮಾಡ್ತಿದಾರ? ಇಬ್ಬರನ್ನ ಓದಕ್ ಹಾಕಿದ್ರಿ, ಒಬ್ಬ ದೊಡ್ಡ ಫಸ್ಟ್ ಗೆ ಹಾಕಿದ್ದೆ, ಅವ್ನ ಮೆಸ್ಟ್ರು ಕೂಟಗ ಜಗಳ ಮಾಡಿ ಅವ್ರ ಮೆಸ್ಟ್ ಭಾರಿ ಕ್ಲೋಸ್ ಇದ್ರು ನಮಗೆ. ಅವ್ರನ್ನ 5ನೇ ತರಗತಿ ತಕ್ಕ ಓದಿಸಿದ್ರಿ. ಆಮೇಲೆ ಓದದ್ ಬಿಟ್ಟು ಮೆಸ್ಟ್ರಿಗೆ ಎದುರಾಗಿಬಿಟ್ಟಲ್ಲ, ನಾವು ಒಂದು 2 ಹೊಡೆದೆ ಬಿಟ್ಬಿಟ್ಟ. ಅವನು ಬಿಟ್ಟಮೇಲೆ ಓದ್ಬಿಡತ್ ಮನೆಗೆ ಮಾಡ್ಕೊಂಡು ಹೋಗ್ಕನ ಅಂತಂದು ಮಾಡಿಸಿ ಅಂತ ಹೋದ್ವಿ. ಇನ್ನಿಬ್ಳರ್ನ ಓದಕ್ಕೆ ಹಾಕಿದೆ, ಒಬ್ಬನ SSLC ಮುಗಿಸಿದೆ, ಕೂಡ್ಲಿಗೆ ಹೋಗಿ ಹಾಕಿದೆ ಒಬ್ಬ. ಹುಡ್ರ ಜೊತೆ ಸೇರಿ ಎಲ್ಲ ಎಲ್ಲ ಅಷ್ಟ್ ಪ್ರೀ ಸಿಕ್ಕಿತ್ತು ಪಾಪ. ಅದನ್ನಿದೆ ಬಿಟ್ಟು ಬಂದಿರಿ, ಅವನು ಇರಲಿಲ್ಲ ಅಲ್ಲಿ, ಬಂದ್ಬಿಟ್ಟೆ. ಏನು ಹೇಳಿದ್ರೆ ಇರಲಿಲ್ಲ, ಐ ಟಿ ಮಾಡಬಾರ್ದು ಹೊಡೆದು ಬಡ್ದು ನಾವೆಲ್ಲ ಭಾರಿ ಇದು ಮಾಡಿದ್ವಿ ಕೇಳಲ್ಲ. ಅದಕ್ಕಾಗಿ ಮತ್ತೆ ಅವ್ನಿಗೆ ಅಷ್ಟು ಕುರಿ ಮಾಡಿ ಅವ್ನ ಜಬ್ಬಿದ್ರೆ ಅವ್ನು ಕಾಯಕ್ ಕೊಟ್ಬಿಟ್ಟು ಆಸಕ್ತಿಯಿಂದ ಮಾಡ್ತಾನೆ ಅವನು. ಈಗ ಇನ್ನೊಬ್ಬ ನೋಡ್ರಿ, ಅವ್ನು BSc ಮುಗಿಸಿ ನಂದಿರಲ್ರಿ, ಅವನಿಗೆ ಖರ್ಚು ಮಾಡಿದ್ಬಿಟ್ಟು ನಮ್ಮ ಮನೆಗೆ ಯಾರಿಗೆ ಮಾಡಿಲ್ಲ ನಾವು ಓದ್ಸಕ್ಕೆ ಓದ್ಲಿ ಅಂತಂದು. ಇಲ್ಲೆಲ್ಲ ಓದ್ಸಿದ್ವಿ, ಚೆನ್ನಾಗಿ ಓದ್ತಾನ್ಬಿಡ ಅಂತ ನಮ್ಮೂರಾಗ ಎಲ್ಲ ಅನ್ನಾರ. ಏ ಒಂದೇನು ಕೆಲಸ ತ ಅಂತಂದ್ಬಿಡಪ್ಪ ಅಂತಂದು ಅಲ್ಲಿದ್ದ ಧಾರವಾಡ ಕಳಿಸಿದ್ವಿ ಕೋಚಿಂಗ್. ಅವಾಗ ನಮ್ಮ ಹುಡ್ರು ಈಗ ಓದಲ್ರಿ, ಅವನು ಭಾರಿ ಒಬ್ಬರ ಮನೆಗೆ ಯಾರು ಚೆನ್ನಾಗಿರ್ಲಿ ಬಿಡ ಅಂತ ಒಂದು ಓದ್ಸಿದ್ವಿ, ಅವ್ನು ನಮಗೆ ಎದುರಾಗಿಬಿಟ್ಟ ನಾವು ಬಿಟ್ಬಿಟ್ಟಿವಿ. ಹಂಗಾಗಿ ಮಕ್ಕಳು ಒಟ್ಟಿಗೆ ಇದೀರಿ ಎಲ್ಲರೂ? ಒಟ್ಟಿಗೆ ಇದೀರಿ, ಚೆನ್ನಾಗಿ ನಡೀತದೆ ಜೀವನ ಒಟ್ಟು ಅನ್ಕ ಬಟ್ಟಿಗೆ ಒಟ್ಟು ಚೆನ್ನಾಗಿ ನಡೀತದೆ. ಒಳ್ಳೆಯದು ಚಂದ್ರಪ್ಪರೇ, ನಮ್ಮ ಈ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಹಾಗೆ ಎಷ್ಟೋ ತುಂಬ ಕುಟುಂಬಗಳು ಅಂದರೆ ಈ ಭೂಮಿ ಹಂಚ್ಕೊಂಡಿರ್ತಾರೆ, ಆದರೆ ಪಹಣಿ ಅವ್ರ ಹೆಸರಿಗಾಗಿರೋದಿಲ್ಲ, ಸರ್ಕಾರದ ಯೋಜನೆಗಳನ್ನು ತಗೊಳ್ಳಲು ತುಂಬ ಕಷ್ಟಪಡ್ತಾರೆ. ಹಾಗಾಗಿ ಬೇಗನೆ ನಿಮಗೆ ನಿಮ್ಮ ಹೆಸರಿಗೆ ಪಹಣಿಗಳಾಗಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಲಾಭ ತಗೊಳ್ರಿ ಅಂತ ಆಶಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ರೈತರಾದ ಕೆ ಚಂದ್ರಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಂಧುವರು, ಇದೀಗ ಕೇಳೋಣ ಹವಾಮಾನ ವರದಿಯನ್ನು. ಸಂದೇಶ

ಬಂದ ನೇಗಿಲ್ಲ ಯೋಗಿ ಬಂದ ಬಂದ